ಸಾವೆ, ಹಾರ್ಕ, ಬರುಗು, ಕೊರ್ಲೆ ಮತ್ತು ಊದಲನ್ನ ಸಣ್ಣ ಸಿರಿಧಾನ್ಯ ಅಂತಾನು ವಿಂಗಡಿಸಿದಾರ. ನಾವು ಸಿರಿಧಾನ್ಯನ ಕಮ್ಮಿ ಮಳೆ ಬೆಳೆಯುವಂತಹ ಪ್ರದೇಶದಲ್ಲೂ ಕೂಡ ಬೆಳೆಯಬಹುದು. ಸಿರಿಧಾನ್ಯ ಬೆಳೆಯೋದಿಕ್ಕೆ ನಮ್ಗೆ ಯಾವುದೇ ರಾಸಾಯನಿಕ ಗೊಬ್ಬರಗಳು ಕೂಡ ಬೇಕಾಗೋದಿಲ್ಲ. ಬರಡು ಭೂಮಿಯಲ್ಲಿ ಕೂಡ ಸಹಜವಾಗಿ ಇದನ್ನ ಬೆಳೆಯಬಹುದು. ಹಾಗಾಗಿ ಇದನ್ನ ಬರಗಾಲದ ಮಿತ್ರ ಅಂತಾನು ಕರೀತಾರ. ಸಿರಿಧಾನ್ಯದಲ್ಲಿ ಹೆಚ್ಚು ಶರ್ಕರ ಪಿಷ್ಟ, ಹಾಗೆ 6.11% ಪ್ರೋಟೀನ್, 15.5% ಕೊಬ್ಬು ನಮಗೆ ಸಿಗ್ತದೆ. ಸಿರಿಧಾನ್ಯದೊಳಗಿರೋ ವಿಶಿಷ್ಟವಾದ ಪೋಷಕಾಂಶದಿಂದ ಉತ್ತಮವಾದಂತಹ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಇದು ನಮಗೆ ಸಹಾಯ ಮಾಡುತ್ತದೆ. ಈ ಸಿರಿಧಾನ್ಯ ಗ್ಲುಟೇನ್ ರಹಿತವಾಗಿರೋದ್ರಿಂದ ಹಾಗೆ ನಿಧಾನವಾಗಿ ಜೀರ್ಣ ಆಗುವಂತಹ ಶರ್ಕರ ಪಿಷ್ಟಗಳು, ಹೆಚ್ಚಿನ ಪ್ರಮಾಣದಂತಹ ನಾರಿನಂಶ ಮತ್ತು ಒಳ್ಳೆ ಜೀವಸತ್ವವನ್ನು ಹೊಂದಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ಮಲಬದ್ಧತೆ, ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣ ಕಡಿಮೆ ಮಾಡಿ ಒಂದು ಹಿಡಿತದಲ್ಲಿ ಇಡೋದಕ್ಕೆ ನಮಗೆ ಸಹಾಯ ಮಾಡ್ತದೆ. ಇನ್ನು ಈ ಸಿರಿಧಾನ್ಯಕ್ಕೆ ಮಹತ್ವ ಹೇಗೆ ಕಡಿಮೆ ಆಗ್ತಾ ಇದೆ ಅಂತೀರಿ? ಅಸಾಂಪ್ರದಾಯಿಕ ಆದಂತಹ ವ್ಯವಸಾಯ ಪದ್ಧತಿ, ವಿಷಪೂರಿತವಾದಂತಹ ಆಹಾರ ಮತ್ತೆ ಆಧುನಿಕ ಜೀವನದಲ್ಲಿರುವಂತಹ ಒತ್ತಡಗಳ ಕಾರಣದಿಂದ ಮನುಷ್ಯನ ಆರೋಗ್ಯ ಬಹಳ ಹದಗೆಟ್ಟಿದ್ದಾವೆ. ನಾವು ವೈವಿಧ್ಯಮಾದಂತಹ ಆಹಾರ ಪದ್ಧತಿಯನ್ನ ಒಂದೇ ಆಹಾರ ಪದ್ಧತಿ ಅಥವಾ ಏಕಾಹಾರ ಪದ್ಧತಿಗೆ ತಂದು ನಿಲ್ಲಿಸಿದ್ದೀವಿ. ಇತ್ತೀಚೆಗೆ ಗೋಧಿ, ಮೈದಾ ಮತ್ತು ಸಕ್ಕರೆ ಪದಾರ್ಥಗಳನ್ನ ಜಾಸ್ತಿ ಉಪಯೋಗ ಮಾಡ್ತಿರೋದ್ರಿಂದ ನಮ್ಗೆ ಮಂಡಿ ನೋವು, ರಕ್ತದೊತ್ತಡ ಮತ್ತೆ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಹೆಚ್ಚಾಗಿರ್ತಾವ. ಸರಿಯಾಗಿ ನವಣೆ, ರಾಗಿ, ಸಜ್ಜೆ, ಹಾರ್ಕ, ಕೊರ್ಲೆ ಇಂತಹ ಬಗೆ ಬಗೆಯಾದಂತಹ ಕಾಳುಗಳು ಮತ್ತೆ ಸೊಪ್ಪುಗಳನ್ನ ನಮ್ಮ ಆಹಾರದಲ್ಲಿ ಅಳವಡಿಸಿಕೊಂಡು ತಿನ್ನೋದ್ರಿಂದ ರಕ್ತಹೀನತೆ, ಮಧುಮೇಹ ಕೂಡ ಬರದೇ ಇರುವಂತೆ ತಡಿಬಹುದು. ಈ ಸಿರಿಧಾನ್ಯ ಮಹತ್ವ ಏನಕ್ಕೆ ಕಡಿಮೆ ಆಗಿದಾವೆ ಅಂತ ನೋಡ್ಬೇಕು ಅಂತಂದ್ರೆ, ಹಸಿರು ಕ್ರಾಂತಿ ಪರಿಣಾಮದಿಂದ ಎಲ್ಲಾ ರೈತರು ವಾಣಿಜ್ಯ ಬೆಳೆಗಳನ್ನ ಬೆಳೆಯೋದಿಕ್ಕೆ ಪ್ರಾರಂಭಿಸಿದ್ರು. ಹಾಗಾಗಿ ಸಿರಿಧಾನ್ಯ ಬೆಳೆಯುವಂತಹ ಪ್ರದೇಶಗಳೆಲ್ಲ ವಾಣಿಜ್ಯ ಬೆಳೆಗಳು ಆಕ್ರಮಿಸಿಕೊಂಡಿರ್ತಾವ ಅಂತ ಹೇಳ್ಬಹುದು. ಮತ್ತೆ ಬದಲಾಗಿರುವಂತಹ ಕೃಷಿ ಪದ್ಧತಿಯಿಂದ ಈ ಮಿಶ್ರ ಬೆಳೆಯಲ್ಲಿ ಸಿರಿಧಾನ್ಯದ ವ್ಯವಸಾಯ ಕಡಿಮೆ ಆಗಿದೆ. ಸಿರಿಧಾನ್ಯದ ಸಂಸ್ಕರಣೆ ಮಾಡೋದು ಕಷ್ಟವಾದಂತಹ ಪದ್ಧತಿ ಅಂದ್ರೆ, ಕಾಳುಗಳು ಕೊಯ್ಲು ಆದ್ಮೇಲೆ ಅದರ ಡಿಹಸ್ಕಿಂಗ್ ಮಾಡೋದು ಅಥವಾ ಪಾಲಿಶ್ ಮಾಡೋದು, ದೊಡ್ಡ ಸಣ್ಣ ಕಾಳುಗಳನ್ನ ಬೇರೆ ಮಾಡೋದು ಇವೆಲ್ಲನೂ ಕಷ್ಟವಾದಂತಹ ಪದ್ಧತಿಗಳಾಗಿದ್ದಾವೆ. ಯಾಕಂದ್ರೆ ಈ ಸಿರಿಧಾನ್ಯದ ಕಾಳುಗಳು ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತದೆ, ಮಾಮೂಲಿ ಯಂತ್ರೋಪಕರಣಗಳು ಇದಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ. ಹಾಗಾಗಿ ಸಂಸ್ಕರಣೆ ಮಾಡೋದಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳು ಕೊರತೆ ಇರೋದ್ರಿಂದ ರೈತರು ಸಿರಿಧಾನ್ಯವನ್ನ ಬೆಳೆಯೋದಕ್ಕೆ ಹಿಂಜರಿತಿದ್ದಾರೆ. ಇನ್ನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಜನ ತಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಪಟ್ಟಣ ಪ್ರದೇಶದಲ್ಲಿರೋರಿಗೆ ಸಿರಿಧಾನ್ಯದ ಮಹತ್ವದ ಬಗ್ಗೆ ಅರಿವಿಲ್ಲದಿರೋದ್ರಿಂದ ಸಿರಿಧಾನ್ಯದ ಪ್ರಾಮುಖ್ಯತೆ ಕಡಿಮೆ ಆಗಿದೆ ಅಂತ ಹೇಳಬಹುದು. ಯಾವುದೇ ಒಂದು ಪರಂಪರಾಗತವಾಗಿ ಬಳಸ್ತಾ ಬಂದಿರುವಂತಹ ಪದಾರ್ಥವನ್ನ ನಮ್ಮ ಬದುಕಿನಲ್ಲಿ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ನಾವು ಪ್ರತಿನಿತ್ಯ ಅದನ್ನ ಉಪಯೋಗ ಮಾಡಿಕೊಂಡು ಹೋಗ್ತಾ ಇರಬೇಕು. ಹೀಗೆ 30 ವರ್ಷದ ಹಿಂದೆ ಸಾಮಾನ್ಯವಾಗಿದ್ದಂತಹ ಹಾರ್ಕ, ಸಾವೆ, ನವಣೆ, ಕೊರ್ಲೆ, ಸಜ್ಜೆ ಇವೆಲ್ಲನೂ ಬಹುತೇಕ ಇಂದಿನ ಜನ ಮರ್ತೇ ಬಿಟ್ಟಿದ್ದಾರೆ. ಇನ್ನು ಈ ಕೊರ್ಲೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಹಾ ಸರ್. ಕೊರ್ಲೆ ಒಂದು ಹಳದಿ ಮಿಶ್ರಿತ ಬೂದು ಬಣ್ಣದ ಕಾಳು. ಕೊರ್ಲೆ ಗಿಡ ನೋಡೋದಿಕ್ಕೆ ಹುಲ್ಲಿನ ಹಾಗೆ ಇರ್ತದ. ಈ ಗಿಡವನ್ನ ಸಣ್ಣ ಮಳೆಗೂ ಹೇರಳವಾಗಿ ಬೆಳಿಬಹುದು. ಕೊರ್ಲೆಯಲ್ಲಿ ಓಟ್ಸ್ಗಿಂತ ಹೆಚ್ಚಿನ ನಾರಿನಂಶ ಇರೋದ್ರಿಂದ ಇದು ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡೋದು ಹಾಗೆ ಬೊಜ್ಜು ಕರಗಿಸೋದ್ರಲ್ಲಿ ವಿಶೇಷವಾಗಿ ಸಹಾಯ ಮಾಡ್ತದ. ಇದು ಗ್ಲುಟೇನ್ ಮುಕ್ತ ಆಗಿರೋದ್ರಿಂದ ಗ್ಲುಟೇನ್ ಅಲರ್ಜಿ ಇರೋರು ಇದನ್ನ ಬಳಸಿದ್ರೆ ಬಹಳ ಉತ್ತಮವಾಗಿರ್ತದ. ಕೆಲವೊಬ್ಬರಿಗೆ ಗೋಧಿ, ರವೆ ಇಂಥವು ಜೀರ್ಣ ಆಗ್ತಾ ಇರೋದಿಲ್ಲ, ಅಂತವರು ಕೊರಲೆಯನ್ನ ಉಪಯೋಗಿಸಬಹುದು. ಇನ್ನು ಕೊರಲೆ ಇತಿಹಾಸ ಏನದ ಮತ್ತೆ ಇದನ್ನ ಹೆಚ್ಚಾಗಿ ಎಲ್ಲೆಲ್ಲಿ ಬೆಳೀತಾರಂತ್ರಿ? ಕೊರಲೆ ಹುಟ್ಟಿದ್ದು ಆಗ್ನೇಯ ಏಷ್ಯಾದಲ್ಲಿ ಅಂತ ಹೇಳ್ಬಹುದು. ಇದು ಒಂದು ಹುಲ್ಲು ಜಾತಿಗೆ ಸೇರಿದ ವಾರ್ಷಿಕ ಬೆಳೆ. ಇದನ್ನ ಆಫ್ರಿಕಾ, ಅರೇಬಿಯಾ, ಚೀನಾ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಬೆಳೀತಾರ. ಸುಮಾರು 1900 ಇಸ್ವಿಗೂ ಮುನ್ನ ಅಮೆರಿಕ ದೇಶದ ಕೆಳಭಾಗದ ಬಯಲು ಸೀಮೆ ಪ್ರದೇಶದಲ್ಲಿ ಕೊರಲೆನ ಹೆಚ್ಚಾಗಿ ಬೆಳೀತಿದ್ರು. ಅಮೆರಿಕದಲ್ಲಿ ಕೊರಲೆನ ಒಣಹುಲ್ಲಿಗಾಗಿ ಮತ್ತೆ ಹಕ್ಕಿಗಳ ಆಹಾರಕ್ಕಾಗಿ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸ್ತಾರ. ಇದನ್ನ ಬ್ರೌನ್ ಟಾಪ್ ಮಿಲ್ಲೆಟ್ ಅಥವಾ ಗ್ರೀನ್ ಮಿಲ್ಲೆಟ್ ಅಂತಾನು ಕೂಡ ಕರೀತಾರೆ. 1915 ಇಸ್ವಿಯಲ್ಲಿ ಅಮೆರಿಕ ದೇಶದಿಂದ ಕೊರಲೆಯನ್ನ ಭಾರತಕ್ಕೆ ಪರಿಚಯಿಸಲಾಯಿತು. ಭಾರತ ದೇಶದಲ್ಲಿ ಹೆಚ್ಚಾಗಿ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಮಹಾರಾಷ್ಟ್ರ ಕೆಲವು ಪ್ರದೇಶಗಳಲ್ಲಿ ಬೆಳೀತಾರೆ. ಸಾಮಾನ್ಯವಾಗಿ ಕೊರಲೆ ಕಳೆ ರೂಪದಲ್ಲಿ ಎಲ್ಲಾ ರಾಜ್ಯದಲ್ಲೂ ಕಂಡು ಬರ್ತದೆ. ಭಾರತದಲ್ಲಿ 68% ಪ್ರದೇಶ ಅಂದ್ರೆ 177 ಜಿಲ್ಲೆಗಳಲ್ಲಿ ಇದನ್ನ ಬೆಳೀತಿದ್ದಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಹೇಳಬೇಕು ಅಂತಂದ್ರೆ ಮಳೆಯಾಶ್ರಿತ ಪ್ರದೇಶಗಳಾದಂತಹ ತುಮಕೂರು, ಚಿತ್ರದುರ್ಗ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಇದನ್ನ ಬೆಳೆಯುತ್ತಾರೆ. ಹಾಗೆ ಧಾರವಾಡ, ಹಾವೇರಿ, ಬೆಳಗಾವಿಯ ಕೆಲವೊಂದು ಪ್ರದೇಶಗಳಲ್ಲೂ ಕೂಡ ಇದನ್ನ ಬೆಳೆದು ಆಹಾರದಲ್ಲಿ ಉಪಯೋಗಿಸ್ತಾರೆ. ಚಿಕ್ಕಬಳ್ಳಾಪುರದಾಗೂ ಬೆಳೀತಾರಂತೆ? ಹಾ ಸರ್. ಇನ್ನು ಕೊರಲೆಯನ್ನ ಹೇಗೆ ಬೆಳಿಬಹುದಂತೀರಿ? ಈ ಕೊರಲೆಯನ್ನ ನಾವು ವಿಧವಾದಂತಹ ಮಣ್ಣಿನಲ್ಲಿ ಬೆಳೆಯಬಹುದು. ಇದೇ ತರಹದ ಪರಿಸರ ಬೇಕು ಅಂತಿಲ್ಲ. ಡ್ರೈ ವೆದರ್ ಅಂದ್ರೆ ಮಳೆಯಾಶ್ರಿತ ಅಂತ ಹೇಳ್ತೀವಲ್ಲ, ಆತರ ಬೆಳೆಯೋದ್ರಿಂದ ನಮ್ಗೆ ಕಮ್ಮಿ ಮಳೆ ಇರುವಂತಹ ಒಣ ಭೂಮಿಯ ಮೇಲೂ ಕೂಡ ಇದನ್ನ ಬೆಳಿಬಹುದು. ನಾವು ಇಕ್ರಿಸ್ಯಾಟ್ ನ ಒಂದು ಸಂಶೋಧನೆ ಪ್ರಕಾರ ಸಿರಿಧಾನ್ಯ ಬೆಳೆಯೋದಿಕ್ಕೆ ಭತ್ತಕ್ಕಿಂತ 2.5 ಪಟ್ಟು ಕಮ್ಮಿ ಪ್ರಮಾಣದ ನೀರು ಬೇಕಾಗ್ತದೆ. ಈ ಕೊರಲೆಯನ್ನ ಮರಳು ಮಿಶ್ರಿತ ಮಣ್ಣಿನಲ್ಲಿ 80-85 ದಿನಗಳಲ್ಲಿ ತೆಗೆಯಬಹುದು. ಹಾಗೆ ಇದು ಒಂದು ಅತ್ಯಂತ ಅಗ್ಗವಾಗಿಯೇ ಬೆಳೆಯುವಂತ ಬೆಳೆ, ಮತ್ತೆ ಕಳೆ ಕೀಳುವ ಅವಶ್ಯಕತೆ ಕೂಡ ಇರೋದಿಲ್ಲ. ಹಾಗೆ ಕೊರಲೆ ಬಿತ್ತುವಾಗ ಇದಕ್ಕೆ ನಾವು 1.5 ಅಡಿ ಅಥವಾ 45 ಸೆಂಟಿಮೀಟರ್ನಷ್ಟು ಅಂತರವನ್ನ ಬಿಡಬೇಕು. ಇದಕ್ಕೆ ಯಾವುದೇ ಗಂಭೀರ ಕೀಟ ಅಥವಾ ರೋಗದ ಕಾಟ ಕೂಡ ಇರೋದಿಲ್ಲ. ಈ ಕೊರಲೆ ಒಂದು ಮೇವಿನ ಬೆಳೆಯಾಗಿದ್ದು ಇದು ಸೂಕ್ಷ್ಮವಾದ ಕಾಂಡವನ್ನ ಹೊಂದಿದೆ, ಹಾಗಾಗಿ ಸಜ್ಜೆಗಿಂತ ವೇಗವಾಗಿ ಬೆಳೆಯುತ್ತದೆ. ಇದು ಇದನ್ನ ಕಡಿಮೆ ನೀರಿನಲ್ಲಿ ಬೆಳಿಬಹುದು. ನಮ್ ಸಿರಿಧಾನ್ಯ 1 ಕೆಜಿ ಬೆಳಿಬೇಕು ಅಂತಂದ್ರೆ 200 ಲೀಟರ್ ನೀರು ನಮ್ಗೆ ಸಾಕು. ಈ ಕೊರಲೆ ಬೆಳೆಯೋದಿಕ್ಕೆ ಸುಲಭ. ಭೂಮಿಯನ್ನ ಉತ್ತಿ ಬೀಜವನ್ನ ಎರಚಿದ್ರೆ ಸಾಕು. ಮತ್ತೆ ಯಾವುದೇ ನೀವು ವ್ಯವಸಾಯವನ್ನ ಮಾಡಬೇಕು ಜಾಸ್ತಿ ಅಂತಿಲ್ಲ. ಹಾಗೆ ಯಾವುದೇ ತರಹದ ಗೊಬ್ಬರವನ್ನ ಕೊಡ್ಲೇಬೇಕು ಅಂತ ಕಂಪಲ್ಸರಿ ಆಗಿಲ್ಲ. ನೀವು ಬೇಕು ಅಂದ್ರೆ ಅಷ್ಟೇ ಕೊಟ್ಟಿಗೆ ಗೊಬ್ಬರವನ್ನ ಹಾಕಬಹುದು. ಹಾಗಾಗಿ ಕೊರಲೆ ಬಿತ್ತೋದಕ್ಕಾಗಲಿ ಬೆಳೆಯೋದಕ್ಕಾಗಲಿ ಕಟಾವಿಗಾಗಲಿ ಜಾಸ್ತಿ ಶ್ರಮ ಪಡಬೇಕಾಗಿಲ್ಲ. ಹಾಗೆ ಇದರ ಹುಲ್ಲು ಮಣ್ಣಿನಲ್ಲಿ ಸೇರಿ ಬೇಗ ಗೊಬ್ಬರ ಆಗ್ತದೆ. ಇದರಿಂದ ಭೂಮಿ ಫಲವತ್ತತೆ ಇನ್ನೂ ಹೆಚ್ಚಾಗ್ತದೆ. ಸ್ವಲ್ಪ ಮಟ್ಟಿಗಾದ್ರೂ ಈ ಬೆಳೆಯನ್ನ ಬೆಳೆದುಕೊಂಡ್ರೆ ಒಣಭೂಮಿ ಬೇಸಾಯ ಮಾಡೋ ರೈತರಿಗೆ ಇದು ಬಹುದೊಡ್ಡ ವರದಾನವಾಗಿ ಪರಿಣಮಿಸಲಿದೆ. ಸರಳ ಬೇಸಾಯ ಸರಳ ಬದುಕಿಗೆ ಇದು ನಾಂದಿ ಆಗಲಿದೆ ಅಂತ ಖಾದರ್ ಖಾನ್ ಅವರು ತಮ್ಮ ಒಂದು ಪುಸ್ತಕದಲ್ಲಿ ಹೇಳಿದ್ದಾರೆ. ಇನ್ನು ಕೊರಲೆಯ ಪೌಷ್ಟಿಕಾಂಶದ ಬಗ್ಗೆ ತಿಳಿಸ್ತೀರಿ? ಕೊರಲೆ ಪೌಷ್ಟಿಕಾಂಶ ಅಂತಂದ್ರೆ ಇದರಲ್ಲಿ ಖನಿಜಾಂಶ ಹಾಗೂ ನಾರಿನಾಂಶ ಯಥೇಚ್ಛವಾಗಿ ಸಿಗ್ತದೆ. ಮತ್ತೆ ಇದು ಗ್ಲುಟೆನ್ ರಹಿತ ಆಗಿರೋದ್ರಿಂದ ಆಹಾರದಲ್ಲಿ ಇದನ್ನ ಉಪಯೋಗಿಸ್ಕೋಬಹುದು. ನಮ್ಮ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಸಂಶೋಧನೆಯ ಪ್ರಕಾರ ಕೊರಲೆಯಲ್ಲಿ ಪ್ರತಿ 100 ಗ್ರಾಂಗೆ 64 ಗ್ರಾಂನಷ್ಟು ಶರ್ಕರ್ ಪಿಷ್ಟ, 2.2 ಗ್ರಾಂನಷ್ಟು ಕೊಬ್ಬು, 11 ಗ್ರಾಂನಷ್ಟು ಸಸಾರ್ಜನಕ ಅಂದ್ರೆ ಪ್ರೋಟೀನ್, 1.99 ಗ್ರಾಂನಷ್ಟು ಖನಿಜ ಲವಣ ಮತ್ತು 9.66 ಗ್ರಾಂನಷ್ಟು ನಾರಿನಾಂಶ ಸಿಗ್ತದೆ ಅಂತ ತಿಳಿದು ಬಂದಿದೆ. ಕೊರಲೆಯಿಂದ ಆರೋಗ್ಯಕ್ಕೆ ಆಗ್ತಕ್ಕಂತ ಉಪಯೋಗಗಳು ಏನದಾವ ಅಂತೀರಿ? ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಕೊರಲೆಯ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಬಹಳ ಪ್ರಯೋಜನಗಳಿದಾವ. ಕೊರಲೆ ತಿನ್ನೋದ್ರಿಂದ ಮಲಬದ್ಧತೆ ನಿವಾರಣೆ ಮಾಡಬಹುದು. ಹಾಗಾಗಿ ಮಲಬದ್ಧತೆಯಿಂದ ಬಳಲುತ್ತಿರೋರು ತಮ್ಮ ಆಹಾರದಲ್ಲಿ ಪ್ರತಿನಿತ್ಯ ಕೊರಲೆಯನ್ನು ಸೇವನೆ ಮಾಡೋದು ಒಳ್ಳೇದು ಅಂತ ಹೇಳಬಹುದು. ಕೊರಲೆಯಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಬೇಗ ಹಸಿವಾಗೋದಿಲ್ಲ. ಮತ್ತೆ ಇದು ಪಚನ ಆಗೋದಿಕ್ಕೆ ಸಮಯ ತೆಗೆದುಕೊಳ್ಳೋದ್ರಿಂದ ಡಯಾಬಿಟಿಸ್ ಇರೋರಿಗೆ ಒಳ್ಳೆ ಆಹಾರ ಆಗಿದೆ. ಕೊರಲೆಯಲ್ಲಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಮಕ್ಕಳು, ವಯಸ್ಕರು, ವೃದ್ಧರು ಎಲ್ಲರೂ ಸೇವಿಸಬಹುದು ಅಂತ ಹೇಳಬಹುದು. 100 ಗ್ರಾಂ ಕೊರಲೆಯಲ್ಲಿ ಸುಮಾರು 9.66 ಗ್ರಾಂನಷ್ಟು ನಾರಿನಾಂಶ ಇರೋದ್ರಿಂದ ಮಲಬದ್ಧತೆ, ಹೆಚ್ಚಿರೋ ರಕ್ತದೊತ್ತಡ ಅಂದ್ರೆ ಹೈ ಬಿಪಿ, ಮತ್ತೆ ಬೊಜ್ಜನ್ನು ನಿಯಂತ್ರಣದಲ್ಲಿ ಇಡಬಹುದು. ಕೊರಲೆಯನ್ನ ನಮ್ಮ ಆಹಾರದಲ್ಲಿ ದಿನನಿತ್ಯ ಸೇವನೆ ಮಾಡೋದ್ರಿಂದ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಾಗೋ ತರ ನೋಡ್ಕೋತದೆ. ಹಾಗೆ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆ ಇರೋ ರೋಗಿಗಳು ನಿಯಮಿತವಾಗಿ ಕೊರಲೆ ಸೇವನೆ ಮಾಡೋದ್ರಿಂದ ರೋಗವನ್ನು ನಿಯಂತ್ರಣದಲ್ಲಿ ಇಡಬಹುದು ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಇತರ ಉಪಯೋಗಗಳು ಏನದ ಅಂತೀರಿ? ಇವು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಉಪಯೋಗಗಳಾದವು. ಹಾಗೆ ಕೊರಲೆಯನ್ನ ಮೇವು ಉತ್ಪಾದನೆಗೆ ಉಪಯೋಗಿಸ್ತಾರೆ. ಕೊರಲೆಯನ್ನ ಹಸು, ಕುರಿ, ಹಂದಿ ಹೀಗೆ ಸಾಕು ಪ್ರಾಣಿಗಳ ಸಾಕಾಣಿಕೆಯಲ್ಲಿ ಆಹಾರವಾಗಿ ಬಳಸ್ತಾರ. ಹಾಗೆ ಜೈವಿಕ ಇಂಧನದ ಉತ್ಪಾದನೆಯಲ್ಲಿ ಕೂಡ ಇದನ್ನ ಉಪಯೋಗಿಸ್ತಾರೆ. ಕೊರಲೆ ಬೆಳೆಯನ್ನ ತೆಂಗು ಮತ್ತು ಅಡಿಕೆ ತೋಟಗಳಲ್ಲಿ ಕವರ್ ಕ್ರಾಪ್ ಅಥವಾ ಮುಚ್ಚಿಗೆ ಬೆಳೆಯಾಗಿ ಹಾಕ್ತಾರೆ. ಈ ಕೊರಲೆ ಗಿಡದ ಎಲೆ ರಚನೆ ತೀಕ್ಷ್ಣವಾಗಿರೋದ್ರಿಂದ ಇದು ಹೊಲದಲ್ಲಿ ಇಲಿ, ಹೆಗ್ಗಣ, ಇತರದ ಪ್ರಾಣಿಗಳು ಬರದೇ ಇರೋ ತರ ತಡೆಯೋದ್ರಿಂದ ಇದನ್ನ ಕವರ್ ಕ್ರಾಪ್ ಅಂತ ಉಪಯೋಗಿಸ್ತಾರೆ. ಕೊರಲೆ ಹಾಕೋದ್ರಿಂದ ಮಣ್ಣಿನ ಸವಕಳಿ ಕೂಡ ನಿಯಂತ್ರಣ ಮಾಡಬಹುದು. ಹಾಗೆ ಹೆಚ್ಚಿನ ಪ್ರಮಾಣದ ಒಣಹುಲ್ಲು ಬೇಕು ಅಂತ ಇರೋರು ಕೊರಲೆಯನ್ನ ಬೆಳಿಬಹುದು. ಇನ್ನು ಕೊರಲೆ ಸಂಸ್ಕರಣೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಸಾಮಾನ್ಯವಾಗಿ ಸಿರಿಧಾನ್ಯಗಳನ್ನ ಸಾಂಪ್ರದಾಯಿಕವಾಗಿ ಮೊಳಕೆ ಒಡಿಸೋದು, ಹುದುಗಿಸೋದು, ಹುರಿಯೋದು, ಪ್ಲೇಕಿಂಗ್ ಮತ್ತು ಕುಟ್ಟುವುದರ ಮೂಲಕ ಬಳಸ್ತಾರ. ಹಾಗೆ ನಾವು ಕೊರಲೆಯನ್ನು ಕೂಡ ಬಳಸಬಹುದು. ಒಳ್ಳೆ ಗುಣಮಟ್ಟ ಸಂಸ್ಕರಿಸಿದಂತಹ ಸಿರಿಧಾನ್ಯ ಉತ್ಪಾದಿಸೋದ್ರಿಂದ ಹೆಚ್ಚಿನ ಜನರಿಗೆ ಈ ಸಿರಿಧಾನ್ಯದ ಪ್ರಾಡಕ್ಟ್ಸ್ ನ ತಲುಪಿಸಬಹುದು. ಹಾಗೆ ರವೆ, ಅವಲಕ್ಕಿ, ಶಾವಿಗೆ, ಪಾಸ್ತಾ, ಬಿಸ್ಕೆಟ್, ಮಲ್ಟಿಗ್ರೇನ್ ಹಿಟ್ಟು ಮುಂತಾದ ಪದಾರ್ಥಗಳನ್ನು ತಯಾರು ಮಾಡಿ ಮಾರಾಟ ಮಾಡೋದ್ರಿಂದ ಅದರ ಗುಣಮಟ್ಟನು ಹೆಚ್ಚಿಸುತ್ತದೆ. ಹಾಗೆ ಹೆಚ್ಚು ಹೆಚ್ಚು ಗ್ರಾಹಕರನ್ನ ಸಿರಿಧಾನ್ಯ ಬಳಕೆ ಕಡೆಗೆ ಸೆಳೆಯಬಹುದು. ಕೊರಲೆ ಹಿಟ್ಟಿನಿಂದ ಬ್ರೆಡ್, ಕೇಕ್ ಮುಂತಾದ ಗ್ಲುಟೆನ್ ರಹಿತ ಪದಾರ್ಥಗಳನ್ನ ತಯಾರಿಸಬಹುದು. ಇದು ಹೇಗೆ ಅಂತಂದ್ರೆ, ಗೋಧಿ ಹಿಟ್ಟಿನ ಬದಲಿಗೆ ನಾವು ಕೊರಲೆ ಹಿಟ್ಟನ್ನು ಭಾಗಶಃ ಉಪಯೋಗಿಸಿ ಈ ಬ್ರೆಡ್ ಮತ್ತೆ ಕುಕ್ಕೀಸ್ ನ ನಾವು ತಯಾರಿಸಬಹುದು. ಹಾಗೆ ಕೊರಲೆ ಹಿಟ್ಟಿನಿಂದ ಗಂಜಿ, ಅಂಬಲಿ, ಮುದ್ದೆ ಕೂಡ ಮಾಡಬಹುದು. ದಿನನಿತ್ಯದಲ್ಲಿ ನಮ್ಮ ಆಹಾರದಲ್ಲಿ ಬಳಸ್ಕೋಬಹುದು. ಮೊಳಕೆ ಕಟ್ಟಿ ಕೂಡ ಕೊರಲೆಯನ್ನ ಬಳಸ್ತಾರೆ. ಮೊಳಕೆ ಒಡಿಸೋದ್ರಿಂದ ಕಾಳಲ್ಲಿರೋ ಪೋಷಕಾಂಶ, ಅದರಲ್ಲೂ ನಮ್ಮ ದೇಹಕ್ಕೆ ಅಗತ್ಯ ಇರುವಂತಹ ಅಮಿನೋ ಆಮ್ಲ ಮತ್ತೆ ಸಕ್ಕರೆ ಅಂಶ ಜಾಸ್ತಿ ಆಗೋದ್ರಿಂದ ಇದು ಪಿಷ್ಟ ಪದಾರ್ಥಗಳನ್ನ ಕಮ್ಮಿ ಮಾಡ್ತದೆ. ಕ್ಲಿಷ್ಟ ಪದಾರ್ಥಗಳು ಸರಳ ಪದಾರ್ಥಗಳಾಗಿ ಬದಲಾಗೋದ್ರಿಂದ ಜೀರ್ಣಕ್ರಿಯೆ ಸರಳವಾಗ್ತದೆ. ಕೊರಲೆ ನುಚ್ಚನ್ನು ಮಾಡಿ ಕೂಡ ನಾವು ಉಪಯೋಗಿಸ್ಕೋಬಹುದು. ಈ ನುಚ್ಚಿನಿಂದ ಗಂಜಿ, ಉಪ್ಪಿಟ್ಟು ಕೂಡ ಮಾಡಬಹುದು. ನಾವು ಕೊರಲೆಯಿಂದ ತಯಾರಿಸಬಹುದಾದ ಆಹಾರಗಳ ಬಗ್ಗೆ ತಿಳಿಸ್ತೀರಿ? ಕೊರಲೆಯನ್ನ ಯಾವುದೇ ರೂಪದಲ್ಲಾದ್ರೂ, ಯಾವ ಸಮಯದಲ್ಲಾದ್ರೂ ಕೂಡ ಯಾವ ವಯಸ್ಸಿನವರು ಕೂಡ ತಿನ್ಬಹುದು. ಇದಕ್ಕೆ ಇಂಥ ಪ್ರದೇಶದವರೇ ತಿನ್ಬೇಕು, ಇಂಥ ವಯಸ್ಸಿನವರೇ ತಿನ್ಬೇಕು ಅಂತ ಏನೂ ಇಲ್ಲ. ಕರ್ನಾಟಕದ ಕೆಲವು ಕಡೆ ಕೊರಲೆಯನ್ನ ಸಾಂಪ್ರದಾಯಿಕ ಆಹಾರ ತಯಾರಿಕೆಯಲ್ಲಿ ಬಳಸ್ತಾರೆ. ಇದರಿಂದ ಆರೋಗ್ಯದ ಮೇಲೆ ಯಾವುದೇ ತೊಂದರೆ ಆಗೋದಿಲ್ಲ. ಸಿರಿಧಾನ್ಯವನ್ನ ಆಹಾರದಲ್ಲಿ ಉಪಯೋಗಿಸುವವರು ಒಂದೇ ಸಲಕ್ಕೆ ಜಾಸ್ತಿ ಸೇವನೆ ಮಾಡೋ ಹಂಗಿಲ್ಲ. ಇವಾಗ ನನಗೆ ಯಾವುದೋ ಒಂದು ಸಿರಿಧಾನ್ಯ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನನ್ ತಿಂಗಳ ಪೂರ್ತಿ ಅದನ್ನೇ ಉಪಯೋಗಿಸಬಾರದು. ಆದಷ್ಟು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೇರೆ ಬೇರೆಯಾಗಿ ಅದನ್ನ ಉಪಯೋಗಿಸೋದಿಕ್ಕೆ ಪ್ರಯತ್ನ ಪಡಬೇಕು. ಈ ಒಂದು ವಾರದಲ್ಲಿ ನಾನು ಕೊರಲೆಯನ್ನ ತಿಂದೆ ಅಂತಂದ್ರೆ ಮುಂದಿನ ವಾರದಲ್ಲಿ ನವಣೆನೋ, ರಾಗಿನೋ, ಹಾರಕನೋ, ಈ ತರ ಬೇರೆ ಬೇರೆ ಆದಂತಹ ಕಾಳುಗಳು ಕಾಳುಗಳನ್ನ ರೊಟೇಷನ್ ತರ ತಿನ್ನೋದ್ರಿಂದ ನಮ್ಗೆ ಎಲ್ಲಾ ತರಹದ ಪೌಷ್ಟಿಕಾಂಶಗಳು ನಮ್ ದೇಹಕ್ಕೆ ಸಿಗ್ತದೆ. ಹಾಗೆ ನಾವು ಇವಾಗ ಸಿರಿಧಾನ್ಯವನ್ನು ತಿನ್ನೋದು ಪ್ರಾರಂಭಿಸಬೇಕು ಅಂತಂದ್ರೆ ಬೆಳಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಕಾಲು ಕಪ್ಪ ಅನ್ನ ಅಥವಾ ಗಂಜಿ, ಮಧ್ಯಾಹ್ನ ಸ್ವಲ್ಪ ಪ್ರಮಾಣದಲ್ಲಿ, ಸಂಜೆ ಸ್ವಲ್ಪ ಪ್ರಮಾಣದಲ್ಲಿ ತಿಂದು ಅದನ್ನ ನಾವು ದೇಹಕ್ಕೆ ಒಗ್ಗೂಡಿಸ್ಕೋಬೇಕಾಗುತ್ತೆ. ಕೊರಳೆಯಿಂದ ಮತ್ತೆ ಏನೇನು ತಯಾರು ಮಾಡಬಹುದು ಅಂತೀರಿ? ಕೊರಳೆಯನ್ನ ನಾವು ಅಕ್ಕಿ ತರಹನೇ ಎಲ್ಲಾ ತರಹದ ಅಡಿಗೆ ಮಾಡಿ ಕೂಡ ಬಳಸ್ಕೋಬಹುದು. ಇದನ್ನ ಅನ್ನದ ರೂಪದಲ್ಲಿ ಸೇವಿಸಬೇಕು ಅಂತಂದ್ರೆ ಒಂದು ಕಪ್ ಕೊರಳೆ ಅಕ್ಕಿಯನ್ನ ತಗೊಂಡ್ವಿ ಅಂತಂದ್ರೆ ನಾವು ಅದಕ್ಕೆ 4 ಕಪ್ನಷ್ಟು ನೀರನ್ನ ಹಾಕಿ ಅನ್ನ ಮಾಡ್ಕೋಬಹುದು. ಹಾಗೆ ಇವಾಗ ನಾವು ಅಕ್ಕಿ, ಗೋಧಿ, ಜೋಳ ಇದನ್ನೆಲ್ಲ ಉಪಯೋಗಿಸಿ ರೊಟ್ಟಿ, ದೋಸೆ ಇತರೆ ಸಿಹಿ ತಿಂಡಿಗಳನ್ನ ತಯಾರಿಸ್ತೀವಿ. ಅದರ ಬದಲು ಸ್ವಲ್ಪ ಸ್ವಲ್ಪ ಪ್ರಮಾಣದ ಕೊರಳೆಯನ್ನ ಬಳಸಿ ನಾವು ದೋಸೆ ಮಾಡ್ಕೋಬಹುದು, ಸಿಹಿ ತಿಂಡಿ ಲಡ್ಡುವನ್ನ ಮಾಡ್ಕೋಬಹುದು, ಬರ್ಫಿಯನ್ನ ಮಾಡ್ಕೋಬಹುದು. ಇವಾಗ ನಮ್ಮ ಆಹಾರ ವಿಜ್ಞಾನ ವಿಭಾಗದಲ್ಲಿ ಕೆಲವೊಂದು ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ಇದರಲ್ಲಿ ನಾವು ಹೇಳಬೇಕು ಅಂತಂದ್ರೆ ಕೊರಳೆಯಿಂದ ನಾವು ಲಡ್ಡುವನ್ನ ತಯಾರಿಸಿದ್ದೇವೆ. ಈ ಕೊರಳೆ ಲಡ್ಡುನ ತಯಾರಿಸೋದಿಕ್ಕೆ ನಾವು ಕೊರಳೆ ಹಿಟ್ಟು, ತುಪ್ಪ, ಸಕ್ಕರೆ ಹಾಗೂ ಇತರೆ ಸಾಮಗ್ರಿಗಳನ್ನ ಉಪಯೋಗ ಮಾಡಿದೀವಿ. ಕೊರಳೆ ಲಡ್ಡು ರುಚಿಕರವಾಗಿದ್ದು ಹಾಗೆ ಇದನ್ನ 3 ತಿಂಗಳವರೆಗೂ ಕೆಡದಂತೆ ಶೇಖರಣೆ ಮಾಡಿ ಇರಬಹುದು. ಹಾಗೆ 100 ಗ್ರಾಂ ಕೊರಳೆ ಲಡ್ಡುನಲ್ಲಿ 6.76%ನಷ್ಟು ಪ್ರೋಟೀನು, 19.57%ನಷ್ಟು ಕೊಬ್ಬು, 2.23%ನಷ್ಟು ನಾರಿನಂಶ, 70.66%ನಷ್ಟು ಶರ್ಕರಾ ಪಿಷ್ಟ ಇದೆ ಅಂತ NABL ಎಕ್ರಿಡೇಟ್ ಲ್ಯಾಬ್ ನ ರಿಪೋರ್ಟ್ ನ ಪ್ರಕಾರ ನಮಗೆ ತಿಳಿದು ಬಂದಿದೆ. ಇದರ ಜೊತೆಗೆ 100 ಗ್ರಾಂ ಲಡ್ಡುನಲ್ಲಿ 5.80 ಮಿಲಿಗ್ರಾಂನಷ್ಟು ಕಬ್ಬಿಣ ಮತ್ತೆ 2.2 ಮಿಲಿಗ್ರಾಂನಷ್ಟು ಸತು, 63.5 ಮಿಲಿಗ್ರಾಂನಷ್ಟು ಸುಣ್ಣ ಕೂಡ ಇದೆ. ಕೊರಳೆ ಉಪ್ಪಿಟ್ಟಿನ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಕೊರಳೆ ಉಪ್ಪಿಟ್ಟನ ಮಾಡೋದಿಕ್ಕೆ ನಮ್ಗೆ ಮೊದಲಿಗೆ ನಾವು 1 ಕಪ್ ಕೊರಳೆಯನ್ನು ತಗೊಂಡ್ವಿ ಅಂತಂದ್ರೆ ಇದಕ್ಕೆ 1/2 ಕಪ್ ಈರುಳ್ಳಿ ಮತ್ತೆ ಸ್ವಲ್ಪ ಸ್ವಲ್ಪ ಬೀನ್ಸ್, ಗಜ್ಜರಿ, ಬಟಾಣಿ ಇವೆಲ್ಲ ಸೇರಿ 1/2 ಕಪ್ ಆಗೋ ತರ ತಗೋಬಹುದು. ಇಷ್ಟು ಹೆಚ್ಚಿಟ್ಕೋಬೇಕು. ಮೊದಲು ಕೊರಳೆಯನ್ನ ಚೆನ್ನಾಗಿ ಹುರಿದಿಟ್ಕೊಂಡು ಇನ್ನೊಂದ್ ಕಡೆ ಬಿಸಿ ಮಾಡಿದಂತಹ ಎಣ್ಣೆಗೆ 1/2 ಚಮಚದಷ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಕೆಂಪುಗೆ ಬರೋ ತರ ಒಗ್ಗರಣೆ ಮಾಡಿಕೊಂಡು ಆ ಒಗ್ಗರಣೆಗೆ ನಾವು ಹಸಿಮೆಣಸಿನಕಾಯಿ, ಈರುಳ್ಳಿ ಮತ್ತೆ ಇತರೆ ತರಕಾರಿಗಳಾದಂತಹ ಬೀನ್ಸ್, ಗಜ್ಜರಿ, ಬಟಾಣಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಬೇಕು. 1 ಕಪ್ ಕೊರಳೆ ತಗೊಂಡಿದೀವಿ ನಾವು ಅಂತಂದ್ರೆ ಅದಕ್ಕೆ 4-5 ಕಪ್ನಷ್ಟು ನಮಗೆ ನೀರು ಬೇಕಾಗ್ತದೆ ಉಪ್ಪಿಟ್ಟು ಮಾಡೋದಿಕ್ಕೆ. ಒಗ್ಗರಣೆಗೆ ಅಷ್ಟು ನೀರನ್ನ ಹಾಕಿ ಕುದಿಸ್ಕೋಬೇಕು. ಆಮೇಲೆ ಅದು ಬೆಂದ ನಂತರ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ನಾವು ಹುರಿದಿಟ್ಕೊಂಡಂತಹ ಕೊರಳೆಯನ್ನ ಹಾಕಿ 5 ನಿಮಿಷದ ಕಾಲ ಮುಚ್ಚಿ ಬೇಯಿಸಬೇಕು. ಹೀಗೆ ಬೇಯಿಸಿದಂತಹ ಉಪ್ಪಿಟ್ಟಿಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಅದನ್ನ ಸೇವನೆ ಮಾಡಬಹುದು. ಇನ್ನ ಕೆಲವೊಬ್ಬರಿಗೆ ಸಬ್ಬಸಿಗೆ ಸೊಪ್ಪು ಇಷ್ಟ ಆಗ್ತದೆ ಅಂತವರು ಉಪ್ಪಿಟ್ಟು ಮಾಡುವಾಗ ಸಬ್ಬಸಿಗೆ ಸೊಪ್ಪು ಕೂಡ ಹಾಕೋಬಹುದು ಅದಕ್ಕೆ. ಇನ್ನ ಕೊರಳೆ ಬಿಸಿಬೇಳೆ ಬಾತ್ ಯಾವ ರೀತಿ ಮಾಡಬಹುದು ಅಂತೀರಿ? ಮಾಮೂಲಿಯಾಗಿ ಹೇಗೆ ಅಕ್ಕಿಯಿಂದ ಬಿಸಿಬೇಳೆ ಬಾತ್ ಮಾಡ್ತೀವೋ ಅದೇ ತರ ನಮ್ಗೆ ಮಾರುಕಟ್ಟೆಯಲ್ಲಿ ಬಿಸಿಬೇಳೆ ಬಾತ್ ಮಸಾಲೆ ಸಿಗ್ತದೆ. ಈ ಮಸಾಲೆಯನ್ನ ಉಪಯೋಗಿಸಿಕೊಂಡು ನಾವು ಕೊರಳೆಯ ಬಿಸಿಬೇಳೆ ಬಾತ್ ಅನ್ನ ಮಾಡಬಹುದು. ಇವಾಗ 1 ಕಪ್ ಕೊರಳೆ ಅಕ್ಕಿಗೆ ನಾವು 1/2 ಕಪ್ ತೊಗರಿ ಬೇಳೆಯನ್ನ ಮೊದಲೇ ನೆನೆಸಿಟ್ಕೋಬೇಕು. ಈ ನೆನೆಸಿಟ್ಟಂತಹ ತೊಗರಿ ಬೇಳೆ ಮತ್ತೆ 1 ಕಪ್ ಕೊರಳೆ ಅಕ್ಕಿಯನ್ನ ನಾವು 7-8 ಕಪ್ ನೀರು ಹಾಕಿ ಕುದಿಸ್ಕೊಂಡು ಅದರಲ್ಲಿ ಬೇಯಿಸ್ಕೋಬೇಕು. 1/2 ಬೆಂದಂತಹ ಈ ಕೊರಳೆ ಅಕ್ಕಿಯನ್ನ ಮತ್ತು ತೊಗರಿ ಬೇಳೆಗೆ ನಾವು ಚಿಟ್ಕೊಂಡಂತಹ ತರಕಾರಿಗಳಾದಂತಹ ಈರುಳ್ಳಿ, ಬೆಳ್ಳುಳ್ಳಿ, ಬೀನ್ಸ್, ಗಜ್ಜರಿ, ಬಟಾಣಿ, ಶೇಂಗಾ ಎಲ್ಲಾ ತರಕಾರಿನ ಹಾಕಿ ಸ್ವಲ್ಪ ಹುಣಸೆ ರಸ ಮತ್ತೆ ಬಿಸಿಬೇಳೆಬಾತ್ ಮಸಾಲೆಯನ್ನ ಹಾಕಿ ಚೆನ್ನಾಗಿ ಮೆತ್ತಗಾಗೋ ತರ ಬೇಯಿಸಬೇಕು. ಈ ಬೇಯಿಸಿರೋ ಮಿಶ್ರಣಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಕಡಲೆಬೇಳೆ ಇದರೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಈ ಒಗ್ಗರಣೆಯನ್ನ ನಾವು ಮೊದಲೇ ತಯಾರಿಸಿಟ್ಕೊಂಡಿರುವಂತಹ ಬಿಸಿಬೇಳೆಬಾತ್ ಮಿಶ್ರಣಕ್ಕೆ ಹಾಕಿ ಕಲಸಬೇಕು. ಹೀಗೆ ನಾವು ಮನೆಯಲ್ಲಿ ಕೊರಳೆ ಉಪಯೋಗಿಸಿ ಅನೇಕ ತಿಂಡಿಗಳನ್ನ ಮಾಡಬಹುದು. ಇನ್ನು ಈ ಸಿರಿಧಾನ್ಯಗಳ ಉಪಯೋಗದ ಕುರಿತು ಏನಾದರೂ ಸಂಶೋಧನೆ ನಡೆದಂತೀರಿ? ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದಲ್ಲಿ ಅರಬಳಕೆಯಲ್ಲಿರುವಂತಹ ಸಿರಿಧಾನ್ಯಗಳಾದ ಹಾರ್ಗ, ಬರುಗು, ಊದಲು ಮತ್ತು ಕೊರಳೆಯನ್ನು ಆಯ್ದುಕೊಂಡು ಸಿರಿಧಾನ್ಯಗಳ ಪೌಷ್ಟಿಕ ಸಂಯೋಜನೆ, ಮೌಲ್ಯವರ್ಧನೆ ಹಾಗೂ ವಾಣಿಜ್ಯೀಕರಣದ ಬಗ್ಗೆ ಅಭ್ಯಾಸ ನಡೆಸಲಾಗ್ತಿದೆ. ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರಿಸಿದ್ದಾರೆ. ಅದರಲ್ಲಿ ಕೆಲವೊಂದು ಅಂತಂದ್ರೆ ಊದಲಿನ ದೋಸೆ ಮಿಕ್ಸು, ಊದಲಿನ ಇಡ್ಲಿ ಮಿಕ್ಸು, ಕೊರಳೆಯಿಂದ ಮಾಡಿದಂತಹ ಲಡ್ಡು, ಹಾಗೆ ಬರುಗಲಿನ ಚಕ್ಕಲಿ, ಬರುಗಲಿನ ದೋಸೆ ಮಿಕ್ಸು ಇವು ಕೂಡ ಆಗಿರ್ತವ. ಒಳ್ಳೆಯದು ಸುವರ್ಣ ಹೆಗಡೆ ಅವರೇ, ತಾವು ಇಲ್ಲಿವರೆಗೆ ಕೊರಳೆಯ ಪೌಷ್ಟಿಕಾಂಶ ಸಂಯೋಜನೆ, ಆರೋಗ್ಯ ಪ್ರಯೋಜನಗಳು ಹಾಗೂ ಮೌಲ್ಯವರ್ಧನೆ ಕುರಿತು ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೊರಳೆಯ ಮಹತ್ವ ಕುರಿತು ಸುವರ್ಣ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಹಾನಗಲ್ಲಿನ ತಿಳವಳ್ಳಿಯ ಜಿ ನಾಗರಾಜ್ ತೋಂಬ್ರಿ ಮತ್ತು ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳು.